ಕಲವಿದರೆ ನಾಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಎಡವಿದರೆ ನಾಕುರುಳು, ನುಡಿಜಾರೆ ನೂರುರುಳು, ನಡೆಜಾರೆ ಹೆಣ್ಣಿನ ಕೊರಳಿಗೆ ಉರುಳು. ಉರುಳು ಎಡವಿದರೆ ಎಡವಿದರೆ